ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಕಳೆದ ವಾರ ನಮಗೆ ಸಂತೋಷ ಕೊಟ್ಟಂತಹ ವಾರ ಅಂತ ಹೇಳಿ ಹೇಳಬಹುದು. ಯಾಕಂತಂದ್ರೆ ನಾವು ಯಾವ ರೀತಿ ನಿರೀಕ್ಷೆ ಮಾಡಿದ್ವಿ ಅದೇ ರೀತಿಯಾದಂತಹ ವಾತಾವರಣ ನೋಡುವುದಕ್ಕೆ ಸಿಕ್ತು. ವಾರದ ಮೊದಲ ಮೂರು ದಿನಗಳು ಒಳ್ಳೆ ಹೊರಪು, ಬಿಸಿಲು ಇರುವಂತಹ ಒಂದು ಸನ್ನಿವೇಶ. ಆ ನಂತರ ಶನಿವಾರ, ರವಿವಾರ, ಸೋಮವಾರ, ಮಂಗಳವಾರ ಹಿಂಗ ಮಳೆ ಅದಾವ ಅನ್ನುವಂತಹ ಒಂದು ಸೂಚನೆಯನ್ನು ತಜ್ಞರು ನೀಡಿದ್ರು. ಈ ಸಂದರ್ಭದೊಳಗೆ ತಾವು ಹೊರಪಿಗಾಗಿ ಕಾಯ್ತಾ ಇದ್ರಿ, ಬಹಳಷ್ಟು ಜನ ಸಾಕಷ್ಟು ಕೆಲಸಗಳದಾವ, ಅದಕ್ಕೆ ಹೊರಪು ಸಿಕ್ಕರೆ ಸಾಕು ಅನ್ನುವಂತಹ ಮಾತನ್ನ ತಾವು ಹೇಳ್ತಾ ಇದ್ರಿ. ಯಾರಿಗೆ ಹೊರಪು ಬೇಕಾಗಿತ್ತು ಅವರಿಗೆ ಹೊರಪು ಕೂಡ ಸಿಕ್ತು. ಆ ನಂತರ ಇನ್ನೂ ಕೆಲವರು ಮಳೆ ಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರಿ, ಅವರಿಗೂ ಕೂಡ ಮಳೆ ಸಿಕ್ಕು. ಈ ವಾರ ಬಹುಶಃ ಎಲ್ಲರಿಗೂ ಒಂದು ಸಮಾಧಾನ ತಂದಂತಹ ವಾರ ಅಂತ ಹೇಳಿ ಹೇಳಬಹುದು. ಆದರೂ ಕೂಡ ಎಲ್ಲೆಲ್ಲಿ ಬೆಳೆಗಳು ಕೊಯ್ಲಿಗೆ ಬಂದವ, ವಿಶೇಷವಾಗಿ ಸೋಯಾ ಅವರೆ ಕೊಯ್ಲಿಗೆ ಬಂದದ, ಅಂತಹ ಪ್ರದೇಶಗಳಲ್ಲಿ ರೈತರು ಮಳೆ ಬೇಡ ಅನ್ನುವಂತಹ ಒಂದು ವಿಚಾರದೊಳಗಿದ್ರು. ಮಳೆ ಬಂತಪ್ಪ ಅಂತಂದ್ರೆ ಈಗ ನಮ್ದು ಎಲ್ಲ ನುಕ್ಸಾನ್ ಆಗ್ತದ್ರಿ ಅನ್ನುವಂತಹ ಮಾತನ್ನ ಅವ್ರು ಹೇಳ್ತಾ ಇದ್ರು. ನಿಜ, ಇಂಥ ಒಂದು ಸಂದರ್ಭದೊಳಗೆ ಯಾವ ಕೆಲಸ ಆಗಬೇಕು ಆ ಕೆಲಸ ಆಗಬೇಕು, ಆದ್ರೆ ಮಳೆಯಿಂದಾಗಿ ನಷ್ಟ ಅನುಭವಿಸುವಂತಹ ಒಂದು ಪರಿಸ್ಥಿತಿಯನ್ನು ನೋಡುದಂತಂದ್ರೆ ಯಾರಿಗಾದ್ರೂ ನೋವಾಗದೆ ಇರದು. ಆದ್ರೆ ನಿಸರ್ಗ ಯಾವ ರೀತಿ ಇರ್ತದ ಅದನ್ನ ನಾವು ಸ್ವೀಕಾರ ಮಾಡಲೇಬೇಕಾದಂತಹ ಒಂದು ಸನ್ನಿವೇಶದೊಳಗೆ ನಾವಿದ್ದೀವಿ. ಆದ್ರೆ ಏನು, ನಮ್ಮ ಮುನ್ಸೂಚನೆಯಿಂದ ಒಂದು ತಂತ್ರಜ್ಞಾನದಿಂದ ನಾವು ಅದನ್ನ ಎದುರಿಸುವಂತಹ ಒಂದು ಶಕ್ತಿಯನ್ನು ಪಡೆದಿದ್ದೀವಲ್ಲ, ಅದನ್ನ ನಾವು ಸರಿಯಾಗಿ ಉಪಯೋಗ ಮಾಡಿಕೊಂಡು ಎಷ್ಟು ಸಾಧ್ಯದ ಅಷ್ಟು ಪರ್ಯಾಯ ಹಾದಿಗಳನ್ನು ಹುಡುಕಾಡಿಕೊಂಡು ನಾವು ನಮ್ಮ ಕೃಷಿಯನ್ನ ಮುನ್ನಡೆಸಿಕೊಂಡು ಹೋಗಬೇಕಾದಂತಹ ಒಂದು ಸನ್ನಿವೇಶ ನಮ್ಮ ಮುಂದೆ ಅದ ಅಂತೇಳಿ ಹೇಳಬಹುದು. ಆತ್ಮೀಯರೆ, ತಮಗೆಲ್ಲ ಗೊತ್ತು, ಈ ವರ್ಷ ಮುಂಗಾರು ಜಲ್ದಿ ಬಂತು ಈ ಸಲ ನಮಗೆ. ಆ ನಂತರ ಇಡೀ ದೇಶವನ್ನ ಬಹಳ ಜಲ್ದಿನೇ ವ್ಯಾಪಿಸಿಕೊಂಡ್ಬಿಡ್ತು. ಸಾಮಾನ್ಯವಾಗಿ ಜುಲೈ 8ರ ತನಕ ಇಡೀ ದೇಶವನ್ನ ವ್ಯಾಪಿಸಿಕೊಂಡ್ಬಿಡ್ತದ, ಜೂನ್ 1ನೇ ತಾರೀಕಿಗೆ ದೇಶವನ್ನ ಪ್ರವೇಶ ಮಾಡುತ್ತದ, ಆ ನಂತರ ಒಂದು ತಿಂಗಳು 8 ದಿವಸದೊಳಗೆ ಇಡೀ ದೇಶವನ್ನ ವ್ಯಾಪಿಸಿಕೊಂಡ್ಬಿಡ್ತದ. ಆದ್ರೆ ಈ ಸಲ ಜಲ್ದಿನೇ ಬಂತು, ಆ ನಂತರ ಜುಲೈ 5ನೇ ತಾರೀಕಿಗೆ ಇಡೀ ದೇಶವನ್ನ ವ್ಯಾಪಿಸಿಕೊಂಡ್ಬಿಡ್ತು. ಈ ಸಲದ ಮುಂಗಾರಿನ ಬಗ್ಗೆ ಬಹಳ ಆಶಾ ಕಿರಣಗಳಿದ್ದು ಒಳ್ಳೆ ಮಳೆಯನ್ನ ಸುರಿಸ್ತದೆ. ಈ ಸಲ ಸಾಮಾನ್ಯವಾದಂತಹ ಮಳೆ ಸುರಿಸ್ತದೆ, ಕೆಲವು ಭಾಗಗಳಲ್ಲಿ ಹೆಚ್ಚಿನ ಮಳೆಯನ್ನು ಕೂಡ ನಾವು ನಿರೀಕ್ಷೆ ಮಾಡಿದ್ವಿ. ಅದರೊಳಗೆ ನಮ್ಮ ದಕ್ಷಿಣ ಭಾರತದ ಪ್ರದೇಶ ಕೂಡ ಒಂದು, ಇಲ್ಲಿ ತನಕ ನಾವು ನೋಡಲಾಗಿ ಬಹಳ ಒಳ್ಳೆ ಮಳೆಯನ್ನ ಕಂಡಿದ್ದೀವಿ. ಆದ್ರೆ ಏನಾಯ್ತು ಅಂತಂದ್ರೆ ಮಳೆ ಪ್ರಮಾಣದ ಬಗ್ಗೆ ನಾವು ಚಿಂತೆ ಮಾಡುವುದು ಅಗತ್ಯಿಲ್ಲ, ಯಾಕಪ್ಪ ಅಂತಂದ್ರೆ ಸಾಕಷ್ಟು ಮಳೆ ಆಗ್ಯದ. ಇನ್ನ ಅಂಕಿ ಸಂಖ್ಯೆಗಳು ಬರುವ ಬಾಕಿ ಅದಾವ. ಇಲಾಖೆಯವರು ಇನ್ನು ಮುಂದಿನ ದಿನಗಳಲ್ಲಿ ಎಷ್ಟು ಮಳೆ ಈ 4 ತಿಂಗಳಲ್ಲಿ ಆಯ್ತು ಅನ್ನೋದ್ರ ಬಗ್ಗೆ ನಮಗೆ ಹೇಳ್ತಾರ, ಅದನ್ನ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಒಂದು ವರದಿಯನ್ನ ಅವರು ನೀಡ್ತಾರ, ಯಾವ ರೀತಿ ಈ ಸಲದ ಮುಂಗಾರು ಇತ್ತು ಅಂತೇಳಿ ಸಂಪೂರ್ಣವಾಗಿ ಆ ವರದಿಯ ಮುಖಾಂತರ ನಮಗೆ ಏನು ಈ ವರ್ಷ ದೇಶದೊಳಗೆ ಮುಂಗಾರಿನ ಚಲನವಲನ ಯಾವ ರೀತಿ ಇತ್ತು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆದ್ರೆ ಮಳೆ ಹಂಚಿಕೆ ಏನದಲ್ಲ, ಅದರಿಂದ ನಮಗೆ ಸಾಕಷ್ಟು ತೊಂದರೆ ಆಯಿತು. ಅನೇಕ ದಿನಗಳವರೆಗೆ ಬಿಸಿಲಿನ ವಾತಾವರಣ, ಅನೇಕ ದಿನಗಳವರೆಗೆ ಮಳೆಯ ವಾತಾವರಣ, ಹೀಗಾಗಿ ಬೆಳೆದಂತಹ ಬೆಳೆ ಬಹಳ ಚಲೋ ಬೆಳೆಗಳಿದ್ದು ಅಂತಹ ಬೆಳೆಗಳು ಸಹಿತ ಕೈಗೆ ಬರಲಾರದಂತಹ ಪರಿಸ್ಥಿತಿಗಳು ಕೂಡ ನಿರ್ಮಾಣ ಆದವು. ಇಂಥ ಒಂದು ಪರಿಸ್ಥಿತಿ ಒಳಗೆ ನಾವು ನಮ್ಮ ಜ್ಞಾನವನ್ನ ಉಪಯೋಗ ಮಾಡಿಕೊಂಡು ಅದನ್ನ ಏರಿಸುವಂತಹ ಒಂದು ಶಕ್ತಿಯನ್ನ ಬೆಳೆಸಿಕೊಂಡಿದ್ದೇವಲ್ಲ, ಅದಕ್ಕೆ ನಾವು ಸಮಾಧಾನ ಪಡಬೇಕು. ಇದು ಯಾವತ್ತೂ ಒಂದು ಹೋರಾಟನೇ, ಇದು ವಾತಾವರಣದ ಜೊತೆಗೆ ಹೋರಾಟ, ಕೀಟ ರೋಗಗಳ ಜೊತೆಗೆ ಹೋರಾಟ, ಬೆಲೆ ಜೊತೆ ಹೋರಾಟ, ಹಿಂಗ ಎಲ್ಲಾ ಬಗೆಯ ಹೋರಾಟಗಳನ್ನ ನಮ್ಮ ರೈತರು ಇವತ್ತಿನ ದಿವಸ ಮಾಡಲೇಬೇಕಾಗ್ಯದ. ಹಿಂಗಾಗಿ ನಮ್ಮ ರೈತರು ನಿಜವಾಗಿಯೂ ಗಟ್ಟಿಗಿರಿದ್ದಾರೆ ಅಂತೇಳಿ ಅನ್ನೋದು ನನ್ನ ಭಾವನೆ. ಆತ್ಮೀಯರೆ, ಭಾರತೀಯ ಹವಾಮಾನ ಇಲಾಖೆಯವರು ಮುಂಗಾರು ಏನು ಇಲ್ಲಿ ತನಕ ಇತ್ತು ಅದು ಈಗ ಮರೆ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಅದರ ಹಿಂತೆಗೆತ, ವಿತ್ಡ್ರಾವಲ್ ಅನ್ನುವಂತಹ ಒಂದು ಏನದ, ಆ ಒಂದು ಪ್ರಕ್ರಿಯೆ ಶುರು ಆಗ್ಯದ ಅಂತೇಳಿ. ಕೇರಳ ತೀರಕ್ಕೆ ಬಂದು ಭಾರತವನ್ನ ಪ್ರವೇಶ ಮಾಡುತ್ತದೆ, ಆಮೇಲೆ ಇಡೀ ದೇಶವನ್ನ ವ್ಯಾಪಿಸುವಂತಹ ಒಂದು ಸಂದರ್ಭದೊಳಗೆ ಕಟ್ಟ ಕಡೆಗೆ ಅದು ರಾಜಸ್ಥಾನವನ್ನ ತಲುಪಿ ಪೂರ್ಣ ದೇಶವನ್ನ ಆವರಿಸಿಕೊಂಡಂಗ ಆಗ್ತದೆ. ಅದು ಸಾಮಾನ್ಯವಾಗಿ ಆಗುವಂತಹದ್ದು ಜುಲೈ 8ನೇ ತಾರೀಕಿನ ದಿವಸ. ಆದ್ರೆ ಈ ಸಲ ಜುಲೈ 5ನೇ ತಾರೀಕಿಗೆ ಅದು ವ್ಯಾಪಿಸಿಕೊಂಡ್ಬಿಟ್ಟು ಒಳ್ಳೆ ಮಳೆಯನ್ನ ತಂತು ಅಂತ ಹೇಳಬಹುದು. ಈಗ ವಿತ್ಡ್ರಾವಲ್ ಅಂತಂದ್ರೆ ಮುಂಗಾರು ಹೋಗ್ತಾ ಇದೆ, ಮುಂಗಾರು ಸಮಾಪ್ತಿ ಆಗ್ತಾ ಇದೆ. ನಿಧಾನವಾಗಿ ರಾಜಸ್ಥಾನದಿಂದ ಕಚ್ ಪ್ರದೇಶದಿಂದ ಅದು ಹಿಂತೆಗೆತ ಶುರು ಮಾಡ್ಯದ. ಇನ್ನ ಮುಂದಿನ ದಿನಗಳಲ್ಲಿ ಅದು ಪೂರ್ಣವಾಗಿ ಹಿಂತೆಗೆಯುವಂತಹ ಅಂಶಗಳೇನದವ ಅವು ಅನುಕೂಲಕರ ಅದಾವ ಅಂತೇಳಿ ಹೇಳ್ತಾ ಇದ್ದಾರೆ. ಮುಂಗಾರು ಹಂಗಾಮು ಮುಗಿತಾ ಇರುವಂಗ ಮತ್ತೆ ಹಿಂಗಾರು ಹಂಗಾಮು ಶುರು ಆಗ್ತದ. ಸಾಮಾನ್ಯವಾಗಿ ಈ ಹಿಂತೆಗೆತ ಸೆಪ್ಟೆಂಬರ್ 17 ಶುರು ಆಗ್ತದ, ಆದ್ರೆ ಈ ಸಲ ಸ್ವಲ್ಪ ತಡ ಆಗ್ಯದ. 23 ಹಿಂತೆಗೆತದ ಒಂದು ಪ್ರಕ್ರಿಯೆ ಶುರು ಆಗ್ಯದ ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಇಂತಹ ಅಂಶಗಳನ್ನ ತಮಗ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರ ಈ ವಿಜ್ಞಾನದ ಬಗ್ಗೆ ತಮಗ ಸಂಪೂರ್ಣವಾದಂತಹ ಒಂದು ಅರಿವು ಇರಲಿ ಅಂತೇಳಿ. ಅಂದ್ರೆ ಯಾವಾಗ ಮುಂಗಾರು ಬರ್ತದ, ಯಾವಾಗ ಮುಂಗಾರು ಹೋಗ್ತದ, ಆ ನಡುವ ನಮ್ಮ ಭಾಗದೊಳಗ ಯಾವ ರೀತಿಯಾದಂತಹ ಒಂದು ಅದರ ಚಲನೆ ಇರ್ತದ ಅನ್ನೋದು ನಾವು ತಿಳ್ಕೊಳ್ಳೇಬೇಕಾದಂತಹ ವಿಷಯಗಳು. ಅಂದ್ರೆ ನಮ್ಮ ಬೆಳೆ ಯೋಜನೆ ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗ್ತದ. ಆತ್ಮೀಯರೇ, ಇದೇ ಸಮಯದೊಳಗೆ ಭಾರತೀಯ ಹವಾಮಾನ ಇಲಾಖೆಯವರು ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಮೊದಲು ಅದನ್ನ ತಮಗ ಹೇಳ್ತೀನಿ, ಆ ನಂತರ ಏನು ತಾವು ನಮ್ಮ ಜೊತೆಗೆ ಮಾತಾಡಿದ್ದೀರಿ, ತಮ್ಮ ಅನುಭವಗಳನ್ನ ಹೇಳಿದ್ದೀರಿ, ಅನಿಸಿಕೆಗಳನ್ನ ಹೇಳಿದ್ದೀರಿ, ಆಡಿಯೋ ವಿಡಿಯೋಗಳನ್ನು ಕಳಿಸಿದ್ದೀರಿ, ಸಂದೇಶಗಳನ್ನು ಕಳಿಸಿದ್ದೀರಿ, ಅವುಗಳನ್ನ ನೋಡುವಂತಹ ಒಂದು ಸಮಯ. ಮೊದಲು ನಾವು ಈಗ ಇಲಾಖೆಯವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ, ಅದು ಬಂಗಾಳಕೊಲ್ಲಿಯೊಳಗೆ ವಾಯುಭಾರ ಕುಸಿತ ಆಗುತ್ತದ ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ ಪರಿಣಾಮವಾಗಿ ಬಹುಶಃ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಅದಾವ ಅಂತೇಳಿ ತಿಳಿಸ್ತಾ ಇದ್ದಾರೆ. ಭಾರಿ ಮಳೆಯಾಗುವಂತಹ ಸಾಧ್ಯತೆ ಅದಾವ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ನಮ್ಮ ಉತ್ತರ ಒಳನಾಡು, ಆಮೇಲೆ ಕರಾವಳಿ ಪ್ರದೇಶಗಳಲ್ಲಿ, ಮಹಾರಾಷ್ಟ, ಗೋವಾ, ಈ ಎಲ್ಲ ಭಾಗಗಳಲ್ಲಿ ಇವತ್ತಿನಿಂದ 27 ತನಕ ಮಳೆಯ ವಾತಾವರಣ ಇರ್ತದ. ಅನೇಕ ಕಡೆಗಳಲ್ಲಿ ಉತ್ತಮ ಅಂದ್ರೆ ಭಾರಿ ಮಳೆ ಆಗಬಹುದು ಅನ್ನುವಂತಹ ಒಂದು ಸೂಚನೆಯನ್ನ ಇಲಾಖೆಯವರು ಕೊಡ್ತಾ ಇದ್ದಾರೆ. ಅದಕ್ಕೆ ಇದನ್ನ ತಾವು ಗಮನಿಸಬೇಕು ಅಂತೇಳಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಹೆಂಗೂ ನಾವು ವಾರದ ಮುನ್ನೋಟದೊಳಗೆ ತಮಗ ಇದರ ಬಗ್ಗೆ ವಿವರವಾಗಿ ಹೇಳ್ತೀವಿ. ಅದಕ್ಕೆ ಮೊದಲ ಇದರ ಬಗ್ಗೆ ನಾನು ಯಾಕೆ ಹೇಳಿದೆ ಅಂತಂದ್ರೆ ಇದೊಂದು ವಿಶೇಷವಾದಂತಹ ಒಂದು ಸೂಚನೆ ಅವರು ಕೊಟ್ಟಂತದ್ದು. ವಾಯುಭಾರ ಕುಸಿತ ಆಗಿರುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಈಗ ಏನು ಹಿಂದೆ ನಿನ್ನೆ ಮೊನ್ನೆ ಏನು ಮಳೆ ಆಯಿತು, ಮಳೆಯ ಪ್ರಮಾಣ ಹೆಚ್ಚಿಗೆ ಆಗಿದ್ದನ್ನು ಕೂಡ ತಾವು ಅನುಭವಿಸಿದ್ದೀರಿ. ಸಾಕಷ್ಟು ಮಳೆ ರಾತ್ರಿ ಬೆಳತನ ಆದಂತಹದ್ದನ್ನು ಕೂಡ ಕೆಲವು ಪ್ರದೇಶಗಳಲ್ಲಿ ನಾವು ನೋಡಿದ್ದೀವಿ. ಇದು ಯಾಕೆ ಆಯಿತು ಅನ್ನೋದ್ರ ಬಗ್ಗೆ ವಿಚಾರ ಮಾಡಿದಾಗ ಏನು ವಾಯುಭಾರ ಕುಸಿತ ಆಗುವಂತಹ ಸನ್ನಿವೇಶಗಳದಾವ, ಈಗಾಗಲೇ ಇಲ್ಲಿ ಸನ್ನಿವೇಶಗಳು ಇದ್ದೇ ಇರ್ತಾವ, ಆದ್ರೆ ಈಗ ಹೊಸ ಒಂದು ವಿದ್ಯಮಾನ ಲೋ ಪ್ರೆಷರ್ ಆಗುವಂತಹದ್ದು, ಅದರ ಪರಿಣಾಮವಾಗಿ ಇನ್ನು 3 ನಮ್ಮಲ್ಲಿ ಒಳ್ಳೆ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ ಅನ್ನುವಂತಹ ಸೂಚನೆಯನ್ನ ಅವರು ಕೊಟ್ಟಿದ್ದಾರೆ. ಅದಕ್ಕೆ ತಾವೆಲ್ಲರೂ ರೆಡಿ ಇರಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಆತ್ಮೀಯರೇ, ಸಾಕಷ್ಟು ಮಾಹಿತಿಯನ್ನು ತಾವು ನಮಗೆ ಕಳಿಸಿದ್ದೀರಿ, ವಿಡಿಯೋ ಕಳಿಸಿದ್ದೀರಿ, ಆಡಿಯೋ ಕಳಿಸಿದ್ದೀರಿ, ಸಂದೇಶ ಕಳಿಸಿದ್ದೀರಿ. ಈಗ ತಮ್ಮ ಧ್ವನಿಗಳನ್ನು ಕೇಳುವಂತಹ ಸಮಯ. ಸಾಧಾರಣ ಸರ, ಅದೇ ಮೈ ತಂಗ ಇವತ್ತು ಸೋಮವಾರ ಸರ, ಸದ್ಯಕ್ಕೆ ಆಗುತ್ತೆ ಒಂದ್ ಸರ ಮಳಿ, ಮೈ ತಂಗ ಇತ್ತು ಸರ, ಬಿಸಿಲು ಇತ್ತು ಸರ, ಮಳಿ ಮಳಿ ಬಂದು ಬಿಸಿಲು ಬಿದ್ರೆ ಅನುಕೂಲ ಆಗ್ತದೆ ಸರ, ಬಿಸಿಲು ಬೆಳೆ ಸರ, ಮುಸುಕೆ ಹಾಕೊಂಡು ಬಿಂಗುತ್ತ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ನಾ ಗುಲ್ಬರ್ಗ ಜಿಲ್ಲಾ ಚಿಂಚೋಳಿ ತಾಲೂಕಿನ ಕೊಳ್ಳೂರಿಂದ ಮಲ್ಲಿಕಾರ್ಜುನ ಸುಲಪರ್ ಮಾತಾಡುತ್ತೇನೆ ಸರ್. ಸರ್, ವಾರದ ಮುನ್ನೋಟದ ಪ್ರಕಾರ ಸರ್ 3 ಬಿಸಿಲಿನ ವಾತಾವರಣ, 4 ಮಳೆ ಅಂತ ಹೇಳಿದ್ರಿ ಸರ್. ಅದೇ ಪ್ರಕಾರ ಸರ್ ಬುಧವಾರ ಗುರುವಾರ 2 ಭಾರಿ ಬಿಸಿಲು ಇತ್ತು ಸರ್. ಶುಕ್ರವಾರ ಸಂಜೆ ತನ ಬಿಸಿಲಿನ ವಾತಾವರಣ ಕೂಡಿತ್ತು, ಹಾಗೆ ಸಾಯಂಕಾಲ 6 ಚಾಲಾದಂತ ಜಿಟಿ ಜಿಟಿ ಮಳೆ 7 ತನಕ ಬಿದ್ದ ಸರ್. ಮತ್ತೆ 21/9/2024 ಶನಿವಾರ ಮುಂಜಾನೆ 9 ಚಾಲಾದಂತ ಮಳೆ 12 ಸರ್, 1-3 ಸರ್ ಸಾಧಾರಣದಿಂದ ಮಧ್ಯಮ ಪ್ರಮಾಣದ ಮಳೆ ಬಿದ್ದ ಸರ್. ಸರ್ ಬಗ್ದಲ್ ಕಂಟೋನ್ ಕಾಡೋದಿ ಅತಿ ಭಾರಿ ಮಳೆ ಬಿದ್ದ ಸರ್. ಇಲ್ಲಿ ಬೀದರ್ ಜಿಲ್ಲಾದಾಗನು ಮಳೆ ಸಾಕಷ್ಟು ಬಿದ್ದ ಸರ್. ಕಬ್ಬಿನ ಹೊಲದಾಗ ಒಂದು ಮಳಟಾದಾಗ ನೀರು ನಿಂತಿರಬಹುದು ಸರ್. ನಿನ್ನೆ ಬಿಸಿಲಿನ ವಾತಾವರಣ ಸರ್ ಮಳೆ ಬಂದಿಲ್ಲರಿ ನಿನ್ನೆ. ರವಿವಾರ 22/9/2024, ಇವತ್ತು 23/9/2024 ಸೋಮವಾರ, ಇವತ್ತಿನ ದಿನ ನೋಡಿದ್ರೆ ಸರ್ ಬಹಳಷ್ಟು ನೀರು ಅವ್ರಿ ಸರ್. ತೋಯ ಹೊಟ್ಟೆ ಕೊಯ್ಲು ಮಾಡ್ಲಕ್ಕೆ ಬರೋದಿಲ್ರಿ ಸರ್, ಅಂತ ಮಳಿ ಬಿದ್ದ ಸರ್. ನವ ದಾಟಿನ ಮಳಿ ಸಾಕಷ್ಟು ಬಿದ್ದಂತ್ರಿ ಸರ್. ಇದೇನ್ ರೈತರು ಹೇಳತ್ತಿರಿ ಸರ್. ನಂಬಲ್ ಬಿ ಫುಲ್ ಇವತ್ತು ಮೋಡ ಕವಿದ ವಾತಾವರಣ, ಮೋಡ ಮುಸುಕಿದ ವಾತಾವರಣ, ಬಿಸಿಲಿನ ವಾತಾವರಣ ಅದ ಸರ್. ನೋಡ್ಬೇಕ್ರಿ ಸರ್ ಇನ್ನು ಸಾಯಂಕಾಲ. ಇವತ್ತು ನಸ್ಕಿನ ನಂಬಲ್ಲಿ 3:34 ಸುಮಾರಿಗೆ ಸರ್ ನಸ್ಕಿನ ಜಾವ ಮೊಟ್ಟಮ್ ಕೊಟ್ಟಿ ಲೈನಿಗೆ ಗದ್ದರಿಸೋದು ಮಿಂಚದ ಅರಬಡ್ ತೋಲೈತ್ರಿ ಸರ್. ಆ ಲೈನಿಗೆ ಮಳಿ ಬಿದ್ದಿರ್ಬೇಕ್ರಿ ಸರ್. ಜೈರಾಬಾದ್ದಾಗೂ ಬಹಳ ಮಳಿ ಬಿದ್ದಂತ್ರಿ ಸರ್ ಶನಿವಾರ ದಿನ. ಸರ್ ನೀವು ಹೇಳಿದ ಪ್ರಕಾರ 100% ಮಳಿ ಬಂದದ್ರಿ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್. ನಮಸ್ಕಾರ ಸರ್, ನಾವು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಚಿಕ್ಕಬುದುರ್ ಗ್ರಾಮದಿಂದ ಧರ್ಮಣ್ಣ ಹಂಬಿಗರ್ ಅಂತ ಹೇಳ್ಬಿಟ್ಟು ಮಾತಾಡ್ತಿರೋದು. ಆಕಾಶವಾಣಿ ಕೇಳುವ ನನ್ನೆಲ್ಲ ರೈತ ಬಾಂಧವರಿಗೂ ಹಾಗೂ ಮೇಘ ಸಂದೇಶ ಕಾರ್ಯಕ್ರಮ ನಡೆಸಿಕೊಡುವ ನಮ್ಮ ರೂಲಿ ಸೋಮಶೇಖರ್ ಸರ್ ಇವರಿಗೂ ಧನ್ಯವಾದಗಳನ್ನು ಹೇಳ್ತಾ. ಸರ್, ನೀವು ಹೇಳಿದಂಗೆ ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ ಮಳೆ ಆಗುತ್ತೆ ಅಂತ ಹೇಳಿದ್ರಿ. ಶನಿವಾರದಲ್ಲಿ ಸ್ವಲ್ಪ ಮಳೆ ಆಯ್ತು ಸರ್, ಆದ್ರೆ ಭಾನುವಾರದಿಂದ ಯಾವುದೇ ರೀತಿಯಾಗಿ ಮಳೆ ಬರಲ್ಲ. ಇಂದು ಸೋಮವಾರ ಬೆಳಿಗ್ಗೆ 7 ಗಂಟೆಗೆ ಆರಂಭವಾದಂತ ಬೆಳೆ 7:44 ಜೋರಾಗಿ ಮಳೆ ಬಂತು ಸರ್. ಪರವಾಗಿಲ್ಲ ಸರ್, ಒಳ್ಳೆಯ ಮಳೆ ಆಯ್ತು. ನಮಗೆ ಮಳೆಯ ಅವಶ್ಯಕತೆನೂ ಇತ್ತು. ನಮ್ಮ ಭಾಗದಲ್ಲಿ ಇರತಕ್ಕಂಥ ಎಲ್ಲಾ ರೈತರು ಹೊಲದಲ್ಲಿ ಗಳೆ, ಕಳೆ, ಗೊಬ್ಬರ, ಎಣ್ಣೆ ಎಲ್ಲಾನೂ ಕೆಲಸ ಮಾಡಿಕೊಂಡಿದ್ರು. ಕಳೆದ 2 ವಾರಗಳಿಂದ ಮಳೆ ಇರಲಿಲ್ಲ. ಈ ಮಳೆ ಬಂದಂತದ್ದು ಒಂದು ಒಳ್ಳೆಯ ಮಳೆ, ಸಂತೋಷವಾದ ಸರ್. ಪರವಾಗಿಲ್ಲ ಸರ್, ನಮಸ್ಕಾರ ಸರ್, ಧನ್ಯವಾದಗಳು. ನಮಸ್ಕಾರ ಸರ್, ಕಲಬುರ್ಗಿ ಜಿಲ್ಲೆ ಕಲಬುರ್ಗಿ ತಾಲೂಕು ಮೇಕಂಬಾಕೆ ಗ್ರಾಮದಲ್ಲಿ ಅರ್ಧ ಗಂಟೆ ಸರ್ ಭಾರಿ ಮಳೆ ಬರ್ತದೆ ಸರ್. ಒಂದೇ ಒಳ್ಳಿದೆ ಸರ್ ಮಳೆ, ಭಯಂಕರ ಗುರುತು ಮಳೆ ಸರ್. ಮಕ್ಕಳ ಸೋಮಶೇಖರ್ ಉಳಿ ಸರ್ ಅವರಿಗೆ ನಮಸ್ಕಾರಗಳು, ಜೊತೆಗೆ ಆತ್ಮೀಯ ಎಲ್ಲಾ ಕೇಳುವ ಮಿತ್ರರಿಗೂ ಮತ್ತು ರೈತ ಬಾಂಧವರಿಗೆ ನಮಸ್ಕಾರ. ಬಾಂಧವರೇ, ತಮಗೆಲ್ಲರೂ ತಿಳಿದಿರುವ ಪ್ರಕಾರ ನಾವೆಲ್ಲರೂ ಮೇಘ ಸಂದೇಶ ಕಾರ್ಯಕ್ರಮದ ಒಂದು ಕೇಳುಗ ಬಳಗ ಅಂತಕ್ಕಂಥದ್ದು ನನಗೆ ತುಂಬಾ ಸಂತೋಷ ಆಗ್ತದೆ. ಅದರಲ್ಲಿ ನಾನು ಕೂಡ ಒಂದು ಭಾಗ ಅಂತಕ್ಕಂಥದ್ದು. ಸುಮಾರು ವರ್ಷಗಳಿಂದ ನಾವು ಈ ಕಾರ್ಯಕ್ರಮನ ಕೇಳ್ತಾ ಬರ್ತಾ ಇದೀವಿ, ಮತ್ತೆ ಇದರ ಅನುಕೂಲ ಕೂಡ ನಾವು ಮಾಡಿಕೊಂಡು ಬರ್ತಾ ಇದೀವಿ. ಜೊತೆಗೆ ನಾವು ಬೇರೆಯವರಿಗೂ ಕೂಡ ಇದರ ಮಾಹಿತಿಯನ್ನ ತಿಳಿಸಿಕೊಡೋಲ್ಲಿ ನಾವು ಸಫಲ ಆಗ್ತಾ ಇದೀವಿ ಅಂತಕ್ಕಂಥದ್ದು ನಮಗೆ ತುಂಬಾ ಸಂತೋಷ ಕೊಡ್ತಕ್ಕಂಥ ವಿಚಾರ. ಈ ವಾರ ಒಂದು ಮಾಹಿತಿ ಏನಿತ್ತಪ್ಪ ಅಂತಂದ್ರೆ, ಶನಿವಾರದ ನಂತರ ನಮ್ಮಲ್ಲಿ ವಾತಾವರಣದಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬೋದು ಅಂತಕ್ಕಂಥದ್ದು ಏನ್ ಹೇಳಿದ್ರು ಸರ್. ಹಗುರವಾದ ಮಳೆ ಮತ್ತು ಕೆಲವೊಂದ್ ಕಡೆ ಸಾಧಾರಣ ಮಳೆ ಆಗುವ ಸಾಧ್ಯತೆ ಇದೆ ಅಂತಕ್ಕಂಥ ಹೇಳಿದ್ರು. ಅದೇ ಪ್ರಕಾರವಾಗಿ ನಾನು ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸುಮಾರು 3-4 ತರಹದ ಒಂದು ಬೇರೆ ಬೇರೆ ಚಟುವಟಿಕೆಗಳನ್ನು ನಾನು ಈ ಸರಿಯಾದ ಸಮಯಕ್ಕೆ ಹೊಂದಿಸಿಕೊಂಡು ಚಿಂತೆಯಿಂದ ದೂರ ಆಗಿರೋದಲ್ಲದೆ ಮತ್ತು ನಮಗೆ ಸಮಯ ಮತ್ತು ಪರಿಶ್ರಮ ಉಳಿತಾಯ, ಜೊತೆಗೆ ಖರ್ಚು ಕೂಡ ನಾವು ಇಲ್ಲಿ ಉಳಿತಾಯ ಮಾಡಿಕೊಂಡಿರ್ತಕ್ಕಂಥದ್ದು. 1.5 ಎಕರೆದಲ್ಲಿ ನಾನು ಏನು ತೊಗರಿಗೆ ಒಂದು ಮೇಲ್ಗೊಬ್ಬರವಾಗಿ ಗೊಬ್ಬರ ಕಟ್ಟೋದು ಮತ್ತು ಅದರಲ್ಲಿ ಗಳೆ ಹೊಡ್ಕೊಂಡಿರ್ತಕ್ಕಂಥದ್ದು, ಜೊತೆಗೆ ನಮ್ಮಲ್ಲಿ 1 ಎಕರೆ ಉಳ್ಳಾಗಡ್ಡಿ ಬಿತ್ತನೆ ಮಾಡಿದ್ದೆವು, ಅದರಲ್ಲಿ ಕಸ ಆಗಿತ್ತು. ಮಾಹಿತಿ ನಮಗೆ ಗೊತ್ತಿರೋ ಸಲುವಾಗಿ ನಾವು ಮುಂಚಿತವಾಗಿ ಅಂದ್ರೆ ಗುರುವಾರ ಶುಕ್ರವಾರದವರೆಗೆ ಅದರಲ್ಲಿ ಇರತಕ್ಕಂಥ ಕೆಲಸವನ್ನ ನಿರ್ವಹಣೆ ಮಾಡಿಕೊಂಡಿರ್ತಕ್ಕಂಥದ್ದು. ಈಗ ನಮ್ದು ಬಾಳೆ ಕಟಾವು ನಡೀತಾ ಇದೆ. ಬಾಳೆ ಪಡಕು ಮತ್ತು ರಸ್ತೆಗೂ ತುಂಬಾ ಅಂತರ ಇದೆ ಅಂತಕ್ಕಂಥದ್ದು. ಯಾಕಪ್ಪ ಅಂತಂದ್ರೆ, ಮಳೆ ಬತ್ತು ಅಂತಂದ್ರೆ ಈ ಒಳಗಡೆ ಬರ್ಲಕ್ಕೆ ನಮಗೆ ಗಾಡಿಗೆ ತುಂಬಾ ತೊಂದರೆ ಆಗ್ತದೆ. ಶನಿವಾರ ಮಳೆ ಅದಕ್ಕೋಸ್ಕರ ನಾನು ಗುರುವಾರ ಮುಂಚಿತವಾಗಿ ಆ ಒಂದು ವ್ಯಾಪಾರಿ ಜೊತೆ ಮಾತಾಡಿ, ಸರ್ ಹೀಗ ಮಳೆ ಅಂತ ಸರ್ ಹೇಳಾರ, ನಮ್ಗೆ ಅದಕ್ಕೆ ನಮ್ಗೆ ಶನಿವಾರದವರೆಗೆ ನೀವು ಮುಂದೆ ಹಾಕಿದ್ರಪ್ಪ ಅಂದ್ರೆ ನಮ್ಗೆ ಅನಾನುಕೂಲ ಆಗ್ತದೆ. ಯಾಕಪ್ಪ ಅಂದ್ರೆ ಲೇಬರ್ ಸಮಸ್ಯೆ ಇದೆ ಮತ್ತು ಖರ್ಚು ಕೂಡ ಹೆಚ್ಚಾಗ್ತದೆ ಅಂತಕ್ಕಂಥದ್ದು ಅವ್ರಿಗೆ ಹೇಳಿದಾಗ ನಾನು ಗುರುವಾರ ಬಾಳೆ ಕಟಾವು ಮಾಡಿರ್ತಕ್ಕಂಥದ್ದು. ಹೀಗೆ ಸರಿಯಾದ ಸಮಯಕ್ಕೆ ಮಾಹಿತಿ ನಮ್ಮಲ್ಲಿ ಇತ್ತು ಅಪ್ಪ ಅಂತಂದ್ರೆ ಈ ರೀತಿ ಒಳಗೆ ನಾವು ಒಂದು ಕಾರ್ಯಕ್ರಮದ ಉಪಯೋಗವನ್ನು ಮಾಡಿಕೊಳ್ಬಹುದು ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಮತ್ತು ಭಾವನೆ ಕೂಡ ಆಗಿರ್ತದೆ. ನಾವೆಲ್ಲರೂ ಎಚ್ಚರವಾಗಿ ಕಾರ್ಯಕ್ರಮವನ್ನು ಕೇಳೋಣ, ಜೊತೆಗೆ ನಮ್ಮ ಎಲ್ಲಾ ಗೆಳೆಯರಿಗೂ ಮತ್ತು ನಮ್ಮ ಬಾಂಧವರಿಗೂ ಕೂಡ ತಿಳಿಸಿ, ಸುಮಾರು 16-17 ವರ್ಷಕ್ಕೆ ನಿರಂತರವಾಗಿ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇದ್ರೆ ಅವರ ಪ್ರಯತ್ನಕ್ಕೆ ನಾವು ಫಲ ತಂದ್ಕೊಡೋಣ ಅಂತಕ್ಕಂಥದ್ದು ನನ್ನ ವಿಚಾರ ಹಂಚಿಕೊಂಡು ಎಲ್ರಿಗೂ ತುಂಬಾ ಧನ್ಯವಾದಗಳು. ಇವತ್ತ ಸರ ನಮಗ ಭಾರಿ ಮಳೆ ಇದೆ ಸರ್. ಬಿಜಾಪುರ ಜಿಲ್ಲಾ ನಂದಿನಿಯಲ್ಲಿ ಸರ 1/2 ಗಂಟೆ ಮಳೆ ಬಿತ್ತು ಸರ. ಒಳ್ಳೆ ಮಳೆ ಇತ್ತು ಸರ್. ತೊಗರಿ ಎಲ್ಲ ಒಣಗಿದ್ದೀವಿ ಸರ್. ಭಾರಿ ಮಳೆ ಇದೆ ಸರ್. ಹಿಂಗಾಗಿ ಒಳ್ಳೆ ಮಳೆ ಇದೆ ಸರ್. ನಮಸ್ಕಾರ ಸರ್. ಆತ್ಮೀಯರೇ, ಒಂದು ಮಾತನ್ನ ನಾವು ಹೇಳಿದ್ವಿ ಹೋದ ವಾರ ಮೇಘ ಸಂದೇಶದೊಳಗೆ, ಗುಡುಗು ಮಿಂಚಿನಿಂದ ಕೂಡಿದಂತಹ ಮಳೆ ಅಂತೇಳಿ. ಅದೇ ಪ್ರಕಾರವಾಗಿ ಗುಡುಗು ಮಿಂಚುಗಳ ಆರ್ಭಟವನ್ನ ನೋಡಿದಿವಿ. ಬರೀ ಆರ್ಭಟ ಇದ್ರ ಅಡ್ಡಿ ಇಲ್ಲ, ಗುಡುಗು ಮಿಂಚುಗಳು ಇದ್ರ ಅಡ್ಡಿ ಇಲ್ಲ, ಆದ್ರೆ ಅವುಗಳಿಂದ ತೊಂದರೆ ಮಾತ್ರ ನಮಗೆ ಆಗಬಾರದು. ಅವುಗಳಿಂದ ನಾವು ಯಾವುದೇ ಕಾರಣಕ್ಕೂ ನಷ್ಟ ಅನುಭವಿಸುವಂತಹ ಸನ್ನಿವೇಶ ಉದ್ಭವ ಆಗಬಾರದು. ಆದ್ರೆ ದುಃಖದ ವಿಷಯ ಏನು ಅಂತಂದ್ರೆ, ಪ್ರತಿ ಸಲಾನು ಗುಡುಗು ಮಿಂಚು ಸಿಡ್ಲು ಇದ್ದಾಗ ಅಲ್ಲಿ ಪ್ರಾಣಹಾನಿಯಾಗುವುದನ್ನ ನಾವು ನೋಡ್ತಾ ಇದ್ದೀವಿ. ನಮಗ ಇನ್ನೂ ಜಾಗೃತಿ ಬೇಕಾಗಿದೆ. ನಾವು ಅಂಥ ಒಂದು ಸಂದರ್ಭದೊಳಗೆ ಗಿಡಗಳ ಕೆಳಗೆ ಹೋಗಿ ನಿಲ್ಲಬಾರದು, ಮೊಬೈಲ್ನೊಳಗೆ ಮಾತಾಡಬಾರದು, ಬೈಕ್ಗಳ ಮೇಲೆ ಸೈಕಲ್ ಮೇಲೆ ತಿರುಗಾಡಬಾರದು. ಕೃಷಿ ಉಪಕರಣಗಳು, ಕಬ್ಬಿಣದಿಂದ ಮಾಡಿದಂತಹ ಉಪಕರಣಗಳನ್ನು ನಮ್ಮ ಜೊತೆಗೆ ಒಯ್ಯಬಾರದು. ಕೃಷಿ ಹೊಂಡ ಅಥವಾ ಬಾವಿಗಳ ಹತ್ರ, ಅಂದ್ರೆ ಎಲ್ಲಿ ನೀರಿನ ಮೂಲ ಇರ್ತದ ಅಂತಹ ಪ್ರದೇಶಗಳಲ್ಲಿ ನಾವು ನಿಲ್ಲಬಾರದು. ಈ ಎಲ್ಲ ವಿಚಾರಗಳನ್ನ ನಾವು ನಮ್ಮ ತಲೆ ಒಳಗ ಯಾವತ್ತೂ ಇಟ್ಟುಕೊಳ್ಬೇಕು. ಅಂಥ ಒಂದು ಸನ್ನಿವೇಶ ನಿರ್ಮಾಣ ಆಯಿತು ಅಂತಂದ್ರ ಒಂದು ಸೂಕ್ತವಾದಂತಹ ಕಟ್ಟಡದೊಳಗ ಆಶ್ರಯ ಪಡೀಬೇಕು. ಇವೆಲ್ಲ ನಾವು ಅನುಸರಿಸಲೇಬೇಕಾದಂತಹ ನಿಯಮಗಳು. ಯಾಕಪ್ಪ ಅಂತಂದ್ರೆ, ನಮ್ಮ ಜೀವವನ್ನ ನಾವು ಕಾಪಾಡಿಕೊಳ್ಬೇಕು, ನಮ್ಮ ಜಾನುವಾರುಗಳ ಜೀವವನ್ನ ಕಾಪಾಡಿಕೊಳ್ಬೇಕು, ಆಸ್ತಿಪಾಸ್ತಿಯನ್ನ ಸಂರಕ್ಷಣೆ ಮಾಡಿಕೊಳ್ಬೇಕು. ಇಂಥ ಒಂದು ವಿಚಾರದೊಳಗೆ ನಾವು ಯಾವತ್ತೂ ಜಾಗೃತರಾಗಿರುವುದು ಒಳ್ಳೆಯದು. ಅನ್ಕೊಂಡಿರ್ತೀವಿ, ಆದರೂ ಕೂಡ ಮಾಡಿದ ತಪ್ಪನ್ನೇ ನಾವು ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ನಿನ್ನೆಯ ಮಳೆಗೆ ಯಾದಗಿರಿ ಜಿಲ್ಲೆಯೊಳಗೆ ಒಂದು ಅನಾಹುತ ಆಗಿದೆ, ಪ್ರಾಣಹಾನಿಯಾಗಿದೆ, ಬಹಳ ದೊಡ್ಡ ಅನಾಹುತ ಆಗಿದೆ. ಅದಕ್ಕಾಗಿ ನಮಗ ಬಹಳ ದುಃಖ ಆಗ್ತದೆ. ಇಂಥ ಘಟನೆಗಳು ಯಾವುದೇ ಕಾರಣಕ್ಕೂ ಘಟಿಸಬಾರದು, ಇನ್ನು ಮುಂದಾದರೂ ಇಂಥ ಘಟನೆಗಳು ಆಗಬಾರದು ಅನ್ನುವಂತಹ ಒಂದು ಉದ್ದೇಶ ನಮ್ದು. ಅದಕ್ಕೆ ನಮ್ಮ ರೈತರು ಸಾಧ್ಯ ಆದಷ್ಟು, ನಿಮ್ಮ ಸ್ನೇಹಿತರು ಯಾರಿದ್ದಾರೆ, ಬಂಧು ಬಳಗದವರು ಯಾರಿದ್ದಾರೆ, ಅವರಿಗೆ ಈ ಮಾಹಿತಿಯನ್ನು ತಲುಪಿಸಿ ಅವರಿಗೂ ಕೂಡ ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕು. ಮಾನವ ಸಹಜವಾದಂತಹ ಒಂದು ಗುಣ, ನಾವು ಗಿಡದ ಕೆಳಗೆ ಹೋಗಿ ನಿಲ್ತೀವಿ ಮಳೆ ಬಂದಾಗ ತೊಯ್ದ್ರ ತೊಯ್ಲಿ, ಆದರೆ ಗಿಡದ ಕೆಳಗೆ ನಿಲ್ಲಬಾರದು ಅನ್ನುವಂತಹ ಒಂದು ಮಾತು ಯಾವತ್ತೂ ನಮ್ಮ ನೆನಪಿನೊಳಗೆ ಇರಬೇಕು ಮತ್ತು ಅದರ ಪ್ರಕಾರ ಪಾಲನೆ ಮಾಡಬೇಕು. ಇಲ್ಲ, ನಮ್ಮ ಎಲ್ಲಾ ಕೆಲಸಗಳನ್ನ ಜಲ್ದಿ ಮುಗಿಸಿಕೊಂಡು ಇಂಥ ಒಂದು ಸನ್ನಿವೇಶದೊಳಗೆ ನಾವು ಹೊರಗೆ ಇರಲೇಬಾರದು. ಯಾಕಪ್ಪ ಅಂತಂದ್ರೆ ಹೊಲದೊಳಗೆ ಏನು ಬಯಲು ಪ್ರದೇಶ ಇರ್ತದ, ಬಯಲು ಪ್ರದೇಶದೊಳಗೆ ಇಂಥ ಘಟನೆಗಳು ಬಹಳ ನಡೀತಿರ್ತಾವ. ಕಟ್ಟಡ ಇದ್ರೂ ಸಹಿತ ಕೆಲವೊಮ್ಮೆ ಏನಾಗ್ತದ, ಕಟ್ಟಡಗಳ ಸುತ್ತಮುತ್ತಲ ಏನು ದೊಡ್ಡ ದೊಡ್ಡ ಗಿಡಗಳು ಇರ್ತಾವಲ್ಲ, ಅವುಗಳ ಮೂಲಕವಾಗಿ ಹಾನಿಯಾಗುವಂಥದ್ದು, ಸಿಡಿಲು ಬಡಿಯುವಂಥದ್ದು. ಸಿಡಿಲಿನೊಳಗೆ ಬಹಳ ದೊಡ್ಡ ಪ್ರಮಾಣದ ವಿದ್ಯುತ್ ಇರ್ತದ, ಬಹಳ ದೊಡ್ಡ ಪ್ರಮಾಣದ ವಿದ್ಯುತ್ ಇರ್ತದ. ಹಂಗಾಗಿ ಅದರಿಂದ ನಷ್ಟ ಆಗುವಂತ ಸಾಧ್ಯತೆಗಳು ಬಹಳ ಇರ್ತಾವ. ಅದಕ್ಕೆ ಇದರ ಕಡೆ ನಾವೆಲ್ಲರೂ ಲಕ್ಷ ವಹಿಸಬೇಕು. ಅಲ್ಲಿ ಏನು ಸನ್ನಿವೇಶ ನಿರ್ಮಾಣ ಆಗಿತ್ತು ನಮಗೆ ಅಷ್ಟು ಇನ್ನೂ ಸ್ಪಷ್ಟ ಇಲ್ಲ. ಯಾವ ರೀತಿ ಸಿಡ್ಲು ಬಡಿತು, ಯಾಕೆ ಪ್ರಾಣ ಹಾನಿಯಾಯಿತು ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾದಂತಹ ಒಂದು ಕಲ್ಪನೆ ಇಲ್ಲ. ಆದರೂ ಕೂಡ ಇಂಥ ಮಾತುಗಳನ್ನು ನಾವು ಎಚ್ಚರಿಕೆಯಿಂದ ಗಮನಿಸ್ತಾ ಇರಬೇಕು ಮತ್ತು ನೆನಪಿನೊಳಗೆ ಇಡಬೇಕು ಅನ್ನುವಂಥ ನಮ್ದು ಕಳಕಳಿ ಅಂತೇಳಿ ಈ ಸಂದರ್ಭದೊಳಗೆ ಹೇಳ್ತಾ ಇದ್ದೀನಿ. ಆತ್ಮೀಯರೆ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಳಗೆ ಕೃಷಿ ಮೇಳ ನಡೀತು 21-24 ತನಕ. ಬಹುಶಃ ನಮ್ಮಲ್ಲಿ ಅನೇಕರು ತಾವು ಕೃಷಿ ಮೇಳಕ್ಕೆ ಹೋಗಿ ನೋಡಿಕೊಂಡು ಬಂದಿರಿ ಅಂತೇಳಿ ನಾವು ಭಾವಿಸ್ತೀವಿ. ಇಂತಹ ಕೃಷಿ ಮೇಳಗಳಲ್ಲಿ ನಾವು ಭಾಗವಹಿಸಿದ್ರೆ ನಮಗೆ ಸಾಕಷ್ಟು ಲಾಭಗಳು ಅದರಿಂದ ಆಗ್ತಾವ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಳಗೆ ಏನು ನಡೀತದ ಅಂತಹ ಕೃಷಿ ಮೇಳದೊಳಗೆ ಹೊಸ ಹೊಸ ಯಂತ್ರಗಳು ತಮಗೆ ಸಿಗ್ತಾವ, ಖರೀದಿ ಮಾಡೋದಕ್ಕೂ ಸಿಗ್ತಾವ. ಅದರ ಜೊತೆಗೆ ಒಳ್ಳೆ ಬೀಜಗಳು, ಒಳ್ಳೆ ತಳಿಗಳು, ಅವುಗಳನ್ನು ಕೂಡ ತಾವು ಖರೀದಿ ಮಾಡಬಹುದು. ಮತ್ತು ಹೊಸ ಹೊಸ ಏನು ಸಂಶೋಧನೆ ಆಗಿರ್ತಾವ ಅವು ತಮಗೆ ನೇರವಾಗಿ ನೋಡುವುದಕ್ಕ ಮತ್ತ ಅನುಭವಿಸುವುದಕ್ಕ ಸಿಗ್ತಾವ. ಹಿಂಗಾಗಿ ಇಂಥ ಕೃಷಿ ಮೇಳದೊಳಗೆ ತಾವು ಭಾಗವಹಿಸಿ, ತಾವಷ್ಟೇ ಅಲ್ಲ ತಮ್ಮ ಪರಿವಾರದ ಎಲ್ಲರೂ ಭಾಗವಹಿಸಿ ಇದರ ಉಪಯೋಗವನ್ನ ಪಡ್ಕೊಂಡಿರಿ ಅಂತೇಳಿ ನಾವು ಭಾವಿಸ್ತೀವಿ. ಮತ್ತ ಈ ಸಲ ಯಾರು ಹೋಗಿಲ್ಲ ಕೃಷಿ ಮೇಳಕ್ಕೆ, ಇನ್ನ ಮುಂದಿನ ದಿನಗಳಲ್ಲಿ ಅನೇಕ ಕೃಷಿ ಮೇಳಗಳು ಆಗ್ತಾ ಇದ್ದಾವ. ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಕೃಷಿ ಮೇಳ ಇದೆ, ಮತ್ತ ಬೇರೆ ಬೇರೆ ಕೃಷಿ ಮೇಳಗಳು ಹಂಗೆ ನಡೀತಾ ಇರ್ತಾವ. ಎಲ್ಲೆಲ್ಲಿ ತಮಗೆ ಸಾಧ್ಯದ ಅಲ್ಲಿ ಹೋಗಿ ಇಂಥ ಕೃಷಿ ಮೇಳದೊಳಗೆ ಭಾಗವಹಿಸಿ ಹೆಚ್ಚಿನ ಜ್ಞಾನವನ್ನ ಪಡೆಯುವುದರಿಂದ, ಹೊಸ ಜ್ಞಾನವನ್ನ ನಮ್ಮ ಹತ್ತಿರ ಯಾವತ್ತೂ ಅಪ್ಡೇಟ್ ಮಾಡಿ ಇಟ್ಕೊಳ್ಳುವುದರಿಂದ ನಮಗೆ ಅನುಕೂಲ ಆಗ್ತದ. ಹಿಂಗಾಗಿ ಇಂಥ ಅವಕಾಶಗಳನ್ನ ತಾವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಬಾರದು. ತಜ್ಞರು ಇರ್ತಾರೆ, ಆಮೇಲೆ ಪ್ರಗತಿಪರ ರೈತರು, ಸಾಧಕ ರೈತರು ಇರ್ತಾರೆ, ಹೊಸ ಹೊಸ ಪ್ರಯೋಗಶೀಲ ರೈತರು ಮಾಡಿದಂಥ ಉತ್ಪನ್ನಗಳು ಇರ್ತಾವ, ಅವುಗಳನ್ನು ಕೂಡ ತಮಗೆ ನೋಡೋದಕ್ಕೆ ಅವಕಾಶ ಆಗ್ತದ. ಅದಕ್ಕೆ ಇಂಥ ಮೇಳಗಳಲ್ಲಿ ಯಾವತ್ತೂ ಭಾಗವಹಿಸಿ, ಇದರ ಜೊತೆಗೆ ಟ್ರೈನಿಂಗ್ ಕಾರ್ಯಕ್ರಮಗಳಿರ್ತಾವ, ತರಬೇತಿಗಳಿರ್ತಾವ, ಹೊಸ ಹೊಸ ವಿಚಾರಗಳು ಹೇಳ್ತಾ ಇರ್ತಾರ, ಅಂಥವುಗಳನ್ನ ನಾವು ಯಾವತ್ತೂ ಸ್ವೀಕಾರ ಮಾಡಿ ನಮಗೆ ಯಾವ್ದು ಒಳ್ಳೆಯದದ ಅದನ್ನ ಬಳಸಿಕೊಳ್ಳೋದಕ್ಕೆ ಅಡ್ಡಿ ಇಲ್ಲ. ಆತ್ಮೀಯರೆ, ಈಗ ನಾವು ಉತ್ತರ ನಕ್ಷತ್ರದ ಸಂದರ್ಭದೊಳಗೆ ಇದ್ದೀವಿ. ಉತ್ತರ ಮಳೆ ನಿರ್ಗಮನ ಆದ ನಂತರ ಪ್ರವೇಶ ಆಗ್ತದ ಹಸ್ತ ನಕ್ಷತ್ರ. 26ನೇ ತಾರೀಕು ಇದರ ಪ್ರವೇಶ ಆಗ್ತದ, 10 ತಾರೀಕಿನ ತನಕ ಇದರ ಅವಧಿ ಇರ್ತದ. ಈ ಸಲ ಹಸ್ತ ಮಳೆ ಅಲ್ಪ ವೃಷ್ಟಿ ತರ್ತದ ಅಂತೇಳಿ ಹೇಳ್ತಾ ಇದ್ದಾರೆ. ಮಾನ್ಸೂನ್ ದುರ್ಬಲ ಆಗಿರಬಹುದು, ಆಗ್ನೇಯ ಭಾರತದೊಳಗೆ ಹೆಚ್ಚು ಮಳೆ ಸಂಭವ ಅಂತೇಳಿ ಹೇಳ್ತಾ ಇದ್ದಾರೆ. ಮಲೆನಾಡು ಬಯಲುಸೀಮೆಗಳಲ್ಲಿ ಚಳಿ ಹೆಚ್ಚಾಗುವುದು, ಆಗ್ನೇಯ ಭಾರತದೊಳಗೆ ಚಂಡಮಾರುತ ಬೀಸಬಹುದು ಅನ್ನುವಂತಹ ಸೂಚನೆಯನ್ನ ನೀಡ್ತಾ ಇದ್ದಾರೆ. ದಿನಾಂಕ ಸೆಪ್ಟೆಂಬರ್ 27, 28, 30, ಅಕ್ಟೋಬರ್ 1, 3, 4, 5, 7, 8, 10 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ದಿನಾಂಕಗಳನ್ನ ಇನ್ನೊಮ್ಮೆ ಕೇಳ್ರಿ. ಸೆಪ್ಟೆಂಬರ್ 27, 28, 30, ಅಕ್ಟೋಬರ್ 1, 3, 4, 5, 7, 8, 10 ಈ ದಿನಗಳಂದು ಒಳ್ಳೆಯ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೆ, ನಮ್ಮ ಬಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಸೆಪ್ಟೆಂಬರ್ 25ರಿಂದ ಬರುವ ಮಂಗಳವಾರ ಅಕ್ಟೋಬರ್ 1ನೇ ತಾರೀಕಿನ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗದ ಅನ್ನೋದನ್ನ ನಾವೀಗ ಗಮನಿಸೋಣ. ಆತ್ಮೀಯರೆ, ಬರೋ ವಾರ ಕೂಡ ನಾವು ನೋಡ್ತಾ ಇದ್ದೀವಿ ಒಳ್ಳೆ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದ. ಮೊದಲಿನ ಮೂರು ದಿವಸಗಳು 25, 26, 27 ಈಗಾಗಲೇ ನಾನು ತಮಗ ಈ ಸೂಚನೆ ಕೊಟ್ಟಿದ್ದೇನೆ. ಭಾರತೀಯ ಹವಾಮಾನ ಇಲಾಖೆಯವರು ವಿಶೇಷವಾದಂತಹ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಏನಂತಂದ್ರೆ, ಬಂಗಾಳಕೊಲ್ಲಿಯೊಳಗೆ ಒಂದು ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣ ಆಗ್ತಾ ಇರೋದ್ರಿಂದ, ಅಂದ್ರೆ ಇವತ್ತು ನಿರ್ಮಾಣ ಆಗುವಂತಹ ಒಂದು ಸಂಭವನೀಯತೆ ಅದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಬಹುದು ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಅದು ಏನಪ್ಪಾ ಅಂತಂದ್ರೆ, ಉತ್ತರ ಕರ್ನಾಟಕ ಅಂದ್ರೆ ಉತ್ತರ ಒಳನಾಡು, ಆಮೇಲೆ ಮಹಾರಾಷ್ಟ, ಗೋವಾ, ಈ ಎಲ್ಲ ಪ್ರದೇಶಗಳಲ್ಲಿ ಈ ಒಂದು ವಾಯುಭಾರ ಕಡಿಮೆ ಆದಂತಹ ಸಂದರ್ಭದೊಳಗೆ ಅದರಿಂದ ಇಂಥ ಒಂದು ಪರಿಣಾಮ ನಮ್ಮ ಮೇಲೆ ಕೂಡ ಆಗಬಹುದು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ತಾವು ಈ ವಿಚಾರವನ್ನ ಗಮನದೊಳಗೆ ಇಡಬೇಕು. ಈ ಮೂರು ದಿವಸ ಏನದಲ್ಲ, ನಮಗ ಒಳ್ಳೆ ಮಳೆಯನ್ನ ನಾವು ಈ ಸಂದರ್ಭದೊಳಗೆ ನಿರೀಕ್ಷೆ ಮಾಡಬಹುದು. ನೆನಪಿಟ್ಟುಕೋಬೇಕು, ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳ ಆರ್ಭಟ ಇರಬಹುದು, ಸಿಡಿಲುಗಳ ಆರ್ಭಟ ಇರಬಹುದು. ಅದಕ್ಕಾಗಿ ನಾವು ವಿಶೇಷವಾದಂತಹ ಒಂದು ಕಾಳಜಿಯನ್ನ ವಹಿಸಬೇಕಾಗ್ತದೆ. ಆಮೇಲೆ ಶನಿವಾರ ರವಿವಾರ ಸ್ವಲ್ಪ ಮಳೆಯ ಪ್ರಮಾಣ ಕಡಿಮೆ ಇರಬಹುದಾಗಿದೆ. ಸೋಮವಾರ ಮಂಗಳವಾರ ಮತ್ತೆ ಉತ್ತಮ ಮಳೆಯನ್ನ ನಾವು ಈ ಎರಡು ದಿವಸಗಳಲ್ಲಿ ಪಡಿಬಹುದು. ಅಂದ್ರೆ ಒಂದು ವಾರವನ್ನ ನಾವು ಮೂರು ಭಾಗಗಳಾಗಿ ವಿಂಗಡಣೆ ಮಾಡಿದ್ರೆ ಈ ಒಂದು ಚಿತ್ರಣ ನಮಗೆ ಸಿಗ್ತದೆ. ಹಗುರದಿಂದ ಸಾಧಾರಣ ಮಳೆಯನ್ನ ನಾವು ಈ ಅವಧಿಯೊಳಗೆ ನಿರೀಕ್ಷೆ ಮಾಡಬಹುದು. ಚಗುರುರಂಗ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದೆ. ಇದು ಸ್ಥೂಲವಾಗಿ ಆಯಿತು. ಇನ್ನು ವಿಸ್ತಾರವಾಗಿ ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆಯೊಳಗೆ ಬುಧವಾರ 25, ಗುರುವಾರ 26 ಈ ಎರಡು ದಿವಸ ಮಳೆಯಾಗುವ ಸಾಧ್ಯತೆಗಳು ಶೇಕಡ 90%, ಶುಕ್ರವಾರ 27, ಸೋಮವಾರ 30 ಮತ್ತು ಮಂಗಳವಾರ ಅಕ್ಟೋಬರ್ 1 ಈ ಮೂರು ದಿವಸ 80, ಶನಿವಾರ 28ನೇ ತಾರೀಕು 60, ರವಿವಾರ 29ನೇ ತಾರೀಕು ಶೇಕಡ 65% ಅನ್ನುವಂತಹ ಸೂಚನೆಯನ್ನ ನೀಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯೊಳಗೆ ಒಟ್ಟು ಒಂದು ವಾರದ ಅವಧಿಯೊಳಗೆ 22 mm ಮಳೆ ಆಗಬಹುದು. ಬೀದರ್ ಜಿಲ್ಲೆಯೊಳಗೆ ಬುಧವಾರ 25ನೇ ತಾರೀಕು, ಅಲ್ಲದೆ ಸೋಮವಾರ 30 ಮತ್ತು ಮಂಗಳವಾರ ಅಕ್ಟೋಬರ್ 1ನೇ ತಾರೀಕು ಮಳೆಯ ಸಾಧ್ಯತೆಯು ಶೇಕಡ 90%, ಗುರುವಾರ 26ನೇ ತಾರೀಕು ಅಲ್ಲದೆ ರವಿವಾರ 29ನೇ ತಾರೀಕು ಈ ಎರಡು ದಿವಸ 75, ಶುಕ್ರವಾರ 27ನೇ ತಾರೀಕು 65, ಶನಿವಾರ 28ನೇ ತಾರೀಕು ಶೇಕಡ 55% ಅನ್ನುವಂತಹ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಬೀದರ್ ಜಿಲ್ಲೆಯೊಳಗೆ ಒಟ್ಟು ಒಂದು ವಾರದ ಅವಧಿಯೊಳಗೆ 23.6 mm ಮಳೆ ಸಂಭವ ಅದ. ರಾಯಚೂರು ಜಿಲ್ಲೆಯೊಳಗೆ ಬುಧವಾರ 25ನೇ ತಾರೀಕು ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡ 85%, ಗುರುವಾರ 26ನೇ ತಾರೀಕು 60, ಶುಕ್ರವಾರ 27ನೇ ತಾರೀಕು 65, ಶನಿವಾರ 28ನೇ ತಾರೀಕು 50, ರವಿವಾರ 29ನೇ ತಾರೀಕು 70, ಸೋಮವಾರ 30ನೇ ತಾರೀಕು 75 ಮತ್ತು ಮಂಗಳವಾರ ಅಕ್ಟೋಬರ್ 1ನೇ ತಾರೀಕು ಶೇಕಡ 90% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಯೊಳಗೆ ಒಂದು ವಾರದ ಅವಧಿಯೊಳಗೆ 40.3 mm ಮಳೆ ಆಗಬಹುದಾಗಿದೆ. ವಿಜಯಪುರ ಜಿಲ್ಲೆಯೊಳಗೆ ಬುಧವಾರ 25ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 90%, ಗುರುವಾರ 26ನೇ ತಾರೀಕು 55, ಶುಕ್ರವಾರ 27ನೇ ತಾರೀಕು 80, ಶನಿವಾರ 28 ಮತ್ತು ರವಿವಾರ 29 ಈ ಎರಡು ದಿವಸ 70, ಸೋಮವಾರ 30 ಮತ್ತು ಮಂಗಳವಾರ 1ನೇ ತಾರೀಕು ಶೇಕಡ 85% ಅನ್ನುವಂತಹ ಸೂಚನೆಯಾದ. ವಿಜಯಪುರ ಜಿಲ್ಲೆಯೊಳಗೆ ಒಂದು ವಾರದ ಅವಧಿಯೊಳಗೆ 27.1 mm ಮಳೆ ಆಗಬಹುದು. ಕೊಪ್ಪಳ ಜಿಲ್ಲೆಯೊಳಗೆ ಬುಧವಾರ 25ನೇ ತಾರೀಕು ಅಲ್ಲದೆ ಮಂಗಳವಾರ ಅಕ್ಟೋಬರ್ 1ನೇ ತಾರೀಕು ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 80%, ಗುರುವಾರ 26ನೇ ತಾರೀಕು 70, ಶುಕ್ರವಾರ 27ನೇ ತಾರೀಕು 85, ಶನಿವಾರ 28ನೇ ತಾರೀಕು 50, ರವಿವಾರ 29ನೇ ತಾರೀಕು 45 ಮತ್ತು ಸೋಮವಾರ 30ನೇ ತಾರೀಕು ಶೇಕಡ 75% ಅನ್ನುವಂತಹ ಸೂಚನೆ ಅದ. ಕೊಪ್ಪಳ ಜಿಲ್ಲೆಯೊಳಗೆ ಒಂದು ವಾರದ ಅವಧಿಯೊಳಗೆ 35.2 mm ಮಳೆ ಸಂಭವ ಅದ. ಯಾದಗಿರಿ ಜಿಲ್ಲೆಯೊಳಗೆ ಬುಧವಾರ 25ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 90%, ಗುರುವಾರ 26ನೇ ತಾರೀಕು 70, ಶುಕ್ರವಾರ 27ನೇ ತಾರೀಕು 80, ಶನಿವಾರ 28ನೇ ತಾರೀಕು 50, ರವಿವಾರ 29ನೇ ತಾರೀಕು 60, ಸೋಮವಾರ 30ನೇ ತಾರೀಕು 75 ಮತ್ತು ಮಂಗಳವಾರ ಅಕ್ಟೋಬರ್ 1ನೇ ತಾರೀಕು ಶೇಕಡ 85%. ಯಾದಗಿರಿ ಜಿಲ್ಲೆಯೊಳಗೆ ಒಂದು ವಾರದ ಅವಧಿಯೊಳಗೆ 29.9 mm ಮಳೆ ಬರಬಹುದು. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 25ನೇ ತಾರೀಕು ಮಳೆಯ ಸಾಧ್ಯತೆಗಳು 90%, ಗುರುವಾರ 26ನೇ ತಾರೀಕು ಅಲ್ಲದೆ ರವಿವಾರ 29ನೇ ತಾರೀಕು 55, ಶುಕ್ರವಾರ 27ನೇ ತಾರೀಕು 70, ಶನಿವಾರ 28ನೇ ತಾರೀಕು 35, ಸೋಮವಾರ 30 ಮತ್ತು ಮಂಗಳವಾರ ಅಕ್ಟೋಬರ್ 1ನೇ ತಾರೀಕು 80% ಅನ್ನುವಂತಹ ಸೂಚನೆಯಾದ ಬಳ್ಳಾರಿ ಜಿಲ್ಲೆ ಒಳಗ ಒಂದು ವಾರದ ಅವಧಿ ಒಳಗ 31.6 mm ಮಳೆ ಆಗಬಹುದು. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 25ನೇ ತಾರೀಕು ಮಳೆಯ ಸಾಧ್ಯತೆಗಳು 90%, ಗುರುವಾರ 26 ಅಲ್ಲದೆ ಸೋಮವಾರ 30ನೇ ತಾರೀಕು 70%, ಶುಕ್ರವಾರ 27ನೇ ತಾರೀಕು 85, ಶನಿವಾರ 28ನೇ ತಾರೀಕು 50, ರವಿವಾರ 29ನೇ ತಾರೀಕು 45 ಮತ್ತು ಮಂಗಳವಾರ ಅಕ್ಟೋಬರ್ 1ನೇ ತಾರೀಕು 80% ಅನ್ನುವಂತಹ ಸೂಚನೆ ಅದ. ಬಾಗಲಕೋಟೆ ಜಿಲ್ಲೆ ಒಳಗ ಒಟ್ಟು ಒಂದು ವಾರದ ಅವಧಿಯೊಳಗ 54.1 mm ಮಳೆ ಆಗಬಹುದು. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 25ನೇ ತಾರೀಕು ಅಲ್ಲದೆ ಶುಕ್ರವಾರ 27ನೇ ತಾರೀಕು ಮಳೆಯ ಸಾಧ್ಯತೆಗಳು 90%, ಗುರುವಾರ 26 ಅಲ್ಲದೆ ಮಂಗಳವಾರ ಅಕ್ಟೋಬರ್ 1ನೇ ತಾರೀಕು 80, ಶನಿವಾರ 28ನೇ ತಾರೀಕು 70, ರವಿವಾರ 29ನೇ ತಾರೀಕು 60 ಮತ್ತು ಸೋಮವಾರ 30ನೇ ತಾರೀಕು 75% ಅನ್ನುವಂತಹ ಸೂಚನೆ ಅದ. ಸೊಲ್ಲಾಪುರ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ 27.3 mm ಮಳೆ ಆಗಬಹುದು. ಜಹೀರಾಬಾದ್ ತಾಲೂಕಿನೊಳಗ ಬುಧವಾರ 25, ಗುರುವಾರ 26 ಈ ಎರಡು ದಿವಸ ಮಳೆಯಾಗುವಂತಹ ಸಾಧ್ಯತೆಗಳು 90%, ಶುಕ್ರವಾರ 27ನೇ ತಾರೀಕು ಅಲ್ಲದೆ ರವಿವಾರ 29ನೇ ತಾರೀಕು 70, ಶನಿವಾರ 28ನೇ ತಾರೀಕು 60, ಸೋಮವಾರ ಸೆಪ್ಟೆಂಬರ್ 30 ಮತ್ತು ಮಂಗಳವಾರ ಅಕ್ಟೋಬರ್ 1ನೇ ತಾರೀಕು 85% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಇನ್ನು ಮಳೆಯ ಪ್ರಮಾಣದ ವಿಚಾರವಾಗಿ ಹೇಳೋದಾಯ್ತಪ್ಪ ಅಂತಂದ್ರೆ ಜೈರಾಬಾದ್ ತಾಲೂಕಿನೊಳಗ ಒಂದು ವಾರದ ಅವಧಿಯೊಳಗ 21.7 mm ಮಳೆ ಆಗಬಹುದು. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳನ್ನು ನಾವು ನೋಡಿದ್ವಿ. ಮಳೆಯ ಪ್ರಮಾಣದ ಬಗ್ಗೆ ಹೇಳೋದಾದರೆ ಈಗಾಗಲೇ ಜಿಲ್ಲಾವಾರು ಮಳೆ ಎಷ್ಟೆಷ್ಟು ಆಗಬಹುದು ಅನ್ನೋದ್ರ ಬಗ್ಗೆ ಹೇಳಿನಿ. ಈ ಸಲ ಬಾಗಲಕೋಟೆ ಜಿಲ್ಲೆ ನಂಬರ್ 1 ಸ್ಥಾನದೊಳಗದ 54.1 mm ಅದು ಈ ಸಲ 1ನೇ ನಂಬರ್ ಗಳಿಸಬಹುದು. 2ನೇ ಸ್ಥಾನ ರಾಯಚೂರು ಜಿಲ್ಲೆಗೆ 40.3 mm ಆಗಬಹುದು. 3ನೇ ಸ್ಥಾನ ಕೊಪ್ಪಳ ಜಿಲ್ಲೆಗೆ 35.2 mm ಆಗಬಹುದು. 4ನೇ ಸ್ಥಾನ ಬಳ್ಳಾರಿ ಜಿಲ್ಲೆಗೆ 31.6 mm ಆಗಬಹುದು. ಮುಂದೆ ಯಾದಗಿರಿ ಜಿಲ್ಲೆ 29.9 mm, ಆ ನಂತರ ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗೆ 27.3, ವಿಜಯಪುರ ಜಿಲ್ಲೆ ಒಳಗೆ 27.1, ಬೀದರ್ ಜಿಲ್ಲೆ ಒಳಗೆ 23.6, ಕಲಬುರಗಿ ಜಿಲ್ಲೆ ಒಳಗೆ 22 mm, ಆಮೇಲೆ ಜೈರಾಬಾದ್ ತಾಲೂಕಿನೊಳಗೆ 21.7 mm ಮಳೆ ನಾವು ಪಡೆಯಬಹುದಾಗ್ಯದ. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆ ನೋಡಿದ್ವಿ. ಇನ್ನೊಮ್ಮೆ ಗಮನಿಸಬೇಕು ಆತ್ಮೀಯರೇ, ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರ್ತಾವ, ಅದಕ್ಕೆ ಇದರ ಬಗ್ಗೆ ವಿಶೇಷವಾದಂತಹ ಒಂದು ಜಾಗೃತಿಯನ್ನ ನಾವು ಮಾಡಿಕೊಳ್ಬೇಕು. ಈ ವಾತಾವರಣದೊಳಗೆ ಬದಲಾವಣೆ ಆಗಬಹುದು, ಅದನ್ನ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕೆ ಮರಿಬಾರದು. ಇನ್ನು ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗೆ ಅದನ್ನ ಸ್ಥಾಪನೆ ಮಾಡಿ ಬಳಸೋದ್ರ ಕಡೆ ಗಮನ ಹರಿಸಬೇಕು. ಅದರ ಜೊತೆಗೆ ಬೇರೆ ಬೇರೆ ಆಪ್ಗಳನ್ನು ಕೂಡ ತಾವು ಉಪಯೋಗ ಮಾಡಿಕೊಂಡು ಕೃಷಿ ಪ್ರಗತಿಯನ್ನ ಸಾಧಿಸೋದ್ರ ಕಡೆ ಗಮನ ಹರಿಸಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಇಂದಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್, ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಈಗ ಕೇಳಿ ಗದ್ದೆಪ್ಪ ಆಮ್ದಿಹಾಳ್ ಮತ್ತು ಸಂಗಡಿಗರಿಂದ ಕಣಿವಾದನ. Ah!